2 ರೂಪಾಯಿ ಕೆಜಿ ಟೊಮೆಟೊ ಆದಾಗ್ಲಿಂದ ಈ ತರಕಾರಿ ಯಾವ ರೇಟ್ ಸಿಗ್ತಾ ಇರಲಿಲ್ಲ ನಾವು ಬೆಳೆದಾಗ, ಹಂಗಾಗಿ ರೇಷ್ಮೆಗೆ ಹೋಗ್ಬಿಡೋಣ ಅಂತಂದು ರೇಷ್ಮೆಗೆ ಹೋದೆ. ಈಗ 1.5 ವರ್ಷ ಆಯ್ತು. 1.5 ವರ್ಷ ಆಯ್ತು. ಈಗ ನಿಮಗೆ ಈ ಹಿಂದೆ ಬೆಳೀತಾ ಇದ್ದಂಥ ತರಕಾರಿ ಬೆಳೆಗಳಿಗೂ ಅದರಿಂದ ನೀವು ಪಡಿತಾ ಇರತಕ್ಕಂಥ ಲಾಭಕ್ಕೂ ಈಗ ನೀವು ರೇಷ್ಮೆ ಆರಂಭ ಮಾಡಿದಿರಿ, ರೇಷ್ಮೆ ಗೂಡು ಇನ್ನೆಲ್ಲ ಮಾರ್ಕೆಟಿಗೆ ಹೋಯ್ತೀರಿ, ಆರಂಭ ಮಾಡಿದಿರಿ, ಈಗ ನಿಮಗೆ ಹೇಗೆ ಸುಧಾರಣೆ ಆಗಿದೆ ಅನಿಸ್ತಾ ಇದೆಯಾ ಆರ್ಥಿಕವಾಗಿ? ಈಗ ಸ್ವಲ್ಪ ಪರವಾಗಿಲ್ಲ ಸರ್, ರೇಷ್ಮೆದು ಚೆನ್ನಾಗಿ ಬರ್ತಾ ಇದೆ. ಈ ತರಕಾರಿಗೆ ಹೋಲಿಸಿದ್ರೆ ರೇಷ್ಮೆ ಚೆನ್ನಾಗೈತೆ. ರೇಷ್ಮೆ ಚೆನ್ನಾಗಿದೆ. ತರಕಾರಿ ರೇಟ್ ಇದ್ರೆ ತರಕಾರಿ ಚೆನ್ನಾಗಿ, ತರಕಾರಿ ರೇಟ್ ಇಲ್ಲ ಅಂದ್ರೆ ರೇಷ್ಮೆನೆ ಚೆನ್ನಾಗಿ. ಈ ಏರುಪೇರನ್ನು ನೀವು ಅಂದರೆ ಬ್ಯಾಲೆನ್ಸ್ ಮಾಡಲಿಕ್ಕೆ ರೈತರು ಯಾಕೆ ಯೋಚನೆ ಮಾಡಲ್ಲ, ಅಂದರೆ ಮಾರುಕಟ್ಟೆಗೆ ಅನುಗುಣವಾಗಿ ನೀವು ಯಾಕೆ ಬೆಳೆಗಳನ್ನು ಬೆಳೆಯೋದಿಲ್ಲ? ಇಲ್ಲ ಸರ್, ಅದು ಇರೋದೇ ಹಂಗೆ, ಎಲ್ಲರೂ ಒಬ್ರು ಹಾಕಿದ್ರೆ ಎಲ್ಲರೂ ಹಾಕಿಬಿಡ್ತಾರಲ್ಲ. ಅದೇ ತಪ್ಪು ಅಂತ ಅನ್ಸಲ್ವ? ಎಲ್ಲರೂ ಹಂಗೆ ಬೆಳೆಯೋದು. ಈಗ ಉತ್ಪನ್ನ ಜಾಸ್ತಿ ಇದೆ, ಮಾರುಕಟ್ಟೆಯಲ್ಲಿ ಬೆಲೆ ಕಮ್ಮಿ ಆಗ್ಬಿಡುತ್ತೆ, ಬೆಳೆ ಹೊತ್ತಿನ ರೇಟ್ ಇರ್ತೈತಿ. ಏನ್ ಮಾಡ್ತಾರೆ ಅಂದ್ರೆ ನಮ್ಮ ರೈತರು, ಓ ಈಗ ಬೆಲೆ ಚೆನ್ನಾಗಿದೆ ಅಂತ, ಅಲ್ಲಿ ಬೆಳೆ ಇರಲ್ಲ ಅವ್ರ ಹತ್ರ ಆಕ್ಚುಲಿ, ಈಗ ಇವರೆಲ್ಲ ಹೆಚ್ಚಾಗಿ ಬೆಳೆಸ್ಬಿಡ್ತಾರೆ, ಈ ಬೆಳೆ ಬಂದಾಗ ಅಲ್ಲಿ ರೇಟ್ ಬಿದ್ದೋಗ್ಬಿಡ್ತದೆ. ಹಂಗಾಗಿ ನಾವು ರೇಷ್ಮೆಗೆ ಹೋದೆ. ಈಗ ನಿಮ್ಗೆ ರೇಷ್ಮೆ ಅದು ತುಂಬಾ ಸೂಕ್ಷ್ಮವಾಗಿರ್ತಕ್ಕಂತಹ ಕೆಲಸ ಅದು ಆ್ಯಕ್ಚುಲಿ ರೇಷ್ಮೆ ಬೆಳೆಗಾರರು. ಹೌದು. ಅಂದರೆ ಹಿಪ್ಪುನೇರಳೆಯ ಬೆಳೆಸೋದು ಮತ್ತು ರೇಷ್ಮೆ ಮೊಟ್ಟೆಗಳನ್ನು ತಂದು ಅದನ್ನು ಆರೈಕೆ ಮಾಡೋದು, ಅವುಗಳಿಗೆ ಮೇವನ್ನು ಹಾಕೋದು, ಹಿಪ್ಪುನೇರಳೆಯನ್ನು ಹಾಕೋದು ಮತ್ತು ಅವುಗಳನ್ನು ಕಾಪಾಡಿಕೊಂಡು ಹೋಗೋದು, ಇದು ತುಂಬ ಸೂಕ್ಷ್ಮ ಇದೆ. ಇದಕ್ಕೆಲ್ಲ ತರಬೇತಿ ಬೇಕಿತ್ತು ಅಲ್ವಾ ನಿಮಗೆ? ಬೇಕಿತ್ತು. ಮತ್ತು ಹೇಗೆ ತೊಗೊಂಡ್ರೆ ನೀವು ಇದೆಲ್ಲ? ಹ್ಞೂ ತೊಗೊಂಡಿದ್ದೆ ಸರ್. ಹ್ಞೂ ಹ್ಞೂ. ಎಲ್ಲೆಲ್ಲಿ ತೊಗೊಂಡ್ರಿ? ಡೆಮಾಸೆಟ್ರು ಹೇಳ್ತಾರೆ ಸರ್, ಟ್ರೈನಿಂಗ್ ಐತೆ ಅಂತ. ಟ್ರೈನಿಂಗ್ ಹೋಗ್ಬೇಕು. ಯಾರು ಹೇಳ್ತಾರೆ ನಿಮಗೆ? ಅಲ್ಲಿ ಅಗರಬನ್ನಳ್ಳಿ, ಅಗರಬನ್ನಳ್ಳಿ ಹಾಲಪ್ಪ ಸರ್ ಅಂತ ಇದಾರೆ. ಹಾಲಪ್ಪ ಅವರು, ಅವರು ಸರ್ಕಾರಿ ಅಧಿಕಾರಿ? ಸರ್ಕಾರಿ ಅಧಿಕಾರಿ ಸರ್, ರೇಷ್ಮೆ ಇಲಾಖೆ. ರೇಷ್ಮೆ ಇಲಾಖೆ? ರೇಷ್ಮೆ ಇಲಾಖೆ. ಅವ್ರು ಹೇಳ್ತಾರೆ ನಾವು ಹೋಗ್ಬೇಕು. ನಮ್ಮ ಮನೆಯಲ್ಲಿ ಹೋಗಿ ಬಂದ್ರೆ. ಯಾವಾಗ ಹೋಗಿದ್ರಿ ಈ ತರಬೇತಿಗೆ? ತರಬೇತಿಗೆ ಈಗ ನಾವು ಹಾಕೋದಕ್ಕಿಂತ ಮುಂಚೆ ಒಂದ್ಸರಿ ಹೋಗಿದ್ವಿ, ಹಾಕಿದ್ಮೇಲೆ ಒಂದ್ಸರಿ ಹೋಗಿದ್ವಿ. ಸರ್, ನಿಮಗೆ ತಲೆಗೆ ಬಂದಿತ್ತು ರೇಷ್ಮೆನೇ ಬೆಳಿಬೇಕು ಅಂತ? ನಮ್ಮೂರಲ್ಲಿ ಒಬ್ರು ಬೆಳೆದ್ರು, ಹಂಗಾಗಿ ರೇಟ್ ಚೆನ್ನಾಗಿತ್ತು, ಅದು ಅದನ್ನ ಹಾಕಿದ್ರೆ ಚೆನ್ನಾಗಿ ಅನಿಸ್ತು ನಮಗೆ, ಹಂಗಾಗಿ ಅದನ್ನ ಹಾಕಿದ್ವಿ ಸರ್. ಈಗ ಎಷ್ಟು ಎಕರೆಯಲ್ಲಿ ಮಾಡ್ತಾ ಇದ್ರಿ ನೀವು ಹಿಪ್ಪುನೇರಳೆ ಬೆಳಿತೀವಿ? ಈಗ ನಾವು 1.5 ಎಕರೆಯಲ್ಲಿ ಇದೆ ಸರ್. 1.5 ಎಕರೆ? 1.5 ಎಕರೆ. ಅಷ್ಟು ಸ್ವಂತ ಭೂಮಿನ? ಇಲ್ಲ ಸರ್, ಎಲ್ಲ ಲೀಸಿಗೆ ಇಟ್ಕೊಂಡು ಮಾಡ್ತಾ ಇದ್ವಿ. ಲೀಸಿಗೆ ಇಟ್ಕೊಂಡು ಮಾಡ್ತಾ ಇದ್ವಿ. ಈಗ ಒಂದು 2 ಎಕರೆ 3 ಎಕರೆ ರೇಷ್ಮೆಯನ್ನ ಬೆಳಿಬೇಕು ಅಂದ್ರೆ, ಹಿಪ್ಪುನೇರಳೆ ಬೆಳಿಬೇಕು, ರೇಷ್ಮೆ ಗೂಡನ್ನೆಲ್ಲ ಇದು ಮಾಡಬೇಕು ಅಂದ್ರೆ ಆರಂಭದಲ್ಲಿ ಏನು ಖರ್ಚು ಬರ್ತದೆ? ಈಗ ನಾವು ಅಗಿ ತರ್ಬೇಕು ಸರ್, 4 ರೂಪಾಯಿಗೆ ಒಂದು ಅಗಿ ಸಿಗ್ತಾವ. ಅಗಿ ತಂದು ನಾಟಿ ಮಾಡ್ತೀವಿ. ನಾಟಿ ಮಾಡಿಂದ ಒಂದು 5 ರಿಂದ 6 ತಿಂಗಳಿಗೆ ಕಟಾವಿಗೆ ಬರುತ್ತೆ. ಅಷ್ಟರೊಳಗೆ ನಾವು ಬಿಲ್ಡಿಂಗ್ ತಗೋಬೇಕು. ಬಿಲ್ಡಿಂಗ್ ಮಾಡ್ಕೋ? ಬಿಲ್ಡಿಂಗ್ ಮಾಡ್ಕೋಬೇಕು. ಯಾವ ಅಂದ್ರೆ ರೇಷ್ಮೆ ಮನೆ? ರೇಷ್ಮೆ ಮನೆ ಮಾಡ್ಬೇಕು. ಓಹೋ. ರೇಷ್ಮೆ ಮನೆಗೆ ಸರ್ಕಾರದಿಂದ 3 ಲಕ್ಷ ಕೊಡ್ತದೆ. ಹೌದಾ? ಈಗ ಹೆಚ್ಚಳ ಆಗಿದೆನಾ? ಹ್ಞೂ, ಹೆಚ್ಚಳ ಆಗಿದೆ. ಫಸ್ಟ್ 1,37,500 ಇತ್ತು ಸರ್, ಈಗ 3 ಲಕ್ಷ ಮಾಡಿದೆ. ಅಂದ್ರೆ ಈ ರೇಷ್ಮೆ ಗೂಡು ಮನೆ ಇದೆ ಅಲ್ವಾ, ರೇಷ್ಮೆ ಮನೆಗೆ ಅದಕ್ಕೆ ಅಳತೆ ಇದೆಯಾ, ಇಷ್ಟು ಅಳತೆ ಮನೆ ಇರಬೇಕು ಹಾಗೆ? ಹೌದು ಸರ್, 57 ಉದ್ದ ಇರುತ್ತೆ ಸರ್, ಅಗಲ 21 ಅಡಿ ಇರುತ್ತೆ ಸರ್. ಅಷ್ಟು ಮಾಡಿದ್ರೆ 3 ಲಕ್ಷ ಕೊಡ್ತಾರೆ ಸರ್. 3 ಲಕ್ಷ ಕೊಡ್ತಾರೆ. ಈಗ ನೀವು ಈ ರೇಷ್ಮೆ ಮನೆ ಮಾಡಿಕೊಂಡು ಹುಳ ತರೋದಕ್ಕಿಂತ ಅಂದರೆ ರೇಷ್ಮೆ ಮೊಟ್ಟೆಗಳನ್ನು ತರೋದಕ್ಕಿಂತ ಮುಂಚಿತವಾಗಿ ಹಿಪ್ಪುನೇರಳೆ ಬೆಳಿತಿರಲ್ವಾ? ಈ ಹಿಪ್ಪುನೇರಳೆ ಆರೈಕೆ ಹೇಗೆ ಮಾಡಬೇಕು? ಏನಾದರೂ ಅದಕ್ಕೆ ಕಾಯಿಲೆಗಳು ಬರ್ತವ, ರೋಗಗಳು ಬರ್ತದ? ಬರ್ತದೆ ಸರ್, ಗಂಟು ರೋಗ ಅಂತ ಬರುತ್ತೆ, ರಸ ಇರೋಳ ಬರುತ್ತೆ ಸರ್. ಅವಕ್ಕೆಲ್ಲ ಒಂದು ಔಷಧ ಸ್ಪ್ರೇ ಮಾಡೋದು ಅಷ್ಟೇ, ಮತ್ತೆ ಏನು ಕೆಮಿಕಲ್ ಯೂಸ್ ಮಾಡಂಗಿಲ್ಲ. ಇದಕ್ಕೆ ರಾಸಾಯನಿಕ ಏನು? ರಾಸಾಯನಿಕ ಅಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು, ರಾಸಾಯನಿಕ ಯೂಸ್ ಮಾಡಂಗಿಲ್ಲ. ರೇಷ್ಮೆ ಹುಳುಗಳಿಗೆ ನೀವು ಮೇವು ಹಾಕ್ಬೇಕಾಗ? ಮೇವು. ಹಾಗಾಗಿ ರಾಸಾಯನಿಕ ಬಳಕೆ ಮಾಡಿರ್ತಕ್ಕಂಥ ತಪ್ಪಲ ಅದಕ್ಕೆ ಹಾಕಂಗಿಲ್ಲ, ಹಾಕಿದ್ರೆ ಹುಳ ಎಲ್ಲ ಸತ್ತೋಗ್ಬಿಡ್ತದೆ. ಸೊ ಒಟ್ಟಾಗಿ ಸಾವಯವದಲ್ಲೇ ನೀವು? ಸಾವಯವದಲ್ಲೇ ಬೆಳೀತಾ ಇದ್ದೀವಿ. ಹಾಗಾದ್ರೆ ನೀವು ಈ ಹಿಂದೆ ಎಲ್ಲ ತರಕಾರಿ ಬೆಳೀತಾ ಇದ್ರಲ್ವಾ, ಆಗ ನೀವು ಭೂಮಿಗೆ ಒಳಸೂರಿಗಳೆಲ್ಲ ರಾಸಾಯನಿಕಗಳನ್ನು ಕೊಡ್ತಾ ಇದ್ರಿ, ಅಕ್ಕಪಕ್ಕದವರೆಲ್ಲ ಸ್ಪ್ರೇ ಮಾಡ್ತಿರ್ತಾರೆ ಔಷಧಿಗಳನ್ನೆಲ್ಲ, ಈಗ ಇದು ಏನು ಎಫೆಕ್ಟ್ ಆಗಿಲ್ವಾ ನಿಮಗೆ ಸ್ಟಾರ್ಟಿಂಗ್? ಈಗ ನಾವು ಸ್ಟಾರ್ಟಿಂಗ್ ನಲ್ಲಿ ನಾವು ಫಸ್ಟ್ ನಮಗೆ ಗುರ್ತಾ ಇದ್ದಿಲ್ಲ ಸರ್, ನಾಟಿ ಮಾಡಿಬಿಟ್ಟಿವಿ. ನಾಟಿ ಮಾಡಿಂದ ನಮ್ಮದು ತರಕಾರಿ ಬೆಳೆದು ಬೆಳೆದು ನಾವು ಕೊಟ್ಟಿಗೆ ಗೊಬ್ಬರ ಕಡಿಮೆ ಆಗ್ತಿದ್ವಿ, ಬರೀ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿ ಭೂಮಿ ಎಲ್ಲ ವಿಷ ಆಗಿಬಿಟ್ಟಿತ್ತು ಸರ್. ನಮ್ಮ ತಪ್ಪಲ ಹಾಕಿದ್ರೆ ಹುಳ ಎಲ್ಲ ಸತ್ತೋಗ್ಬಿಡ್ತಿದ್ವು. ಇದು ಮೊದಲಿಗೆ ಆಗಿದೆ? ಹಿಂಗೆ ಮೊದಲೇ ಆಗಿದೆ ಸರ್, 2-3 ಬೆಳೆ ಆ ಥರ ಆಗಿಬಿಟ್ಟು, ಇಲ್ಲ ಗಿಡ ಕಿತ್ತೋಗ್ಬಿಡೋಣ ಅನ್ನೋ ಲೆಕ್ಕಕ್ಕೆ ಆಗಿಬಿಟ್ಟಿತ್ತು. ಮತ್ತೆ ಇದು ಒಂದು ಆರ್ಗ್ಯಾನಿಕ್ ಬಂತು, ಅದ್ರ ಗೊಬ್ಬರ ಯೂಸ್ ಮಾಡ್ರಿ, ಕೊಟ್ಟಿಗೆ ಗೊಬ್ಬರ ಹಾಕ್ರಿ, ಅದ್ರ ಜೊತೆಗೆ ಇದನ್ನ ಹಾಕ್ರಿ, ಜಲ್ದಿ ಕವರ್ ಆಗ್ತೈತಿ ಅಂತ ಹೇಳಿದ್ರಿ ಸರ್. ಅವಾಗ ಮಾಡಿದಾಗ್ಲಿಂದ ಈಗ ಚೆನ್ನಾಗಿ ಬರಾಗಿದೆ ಸರ್. ಅಂದ್ರೆ ಮೊದಲು ನೀವೇನು ಮೊಟ್ಟೆ ತಂದಿದ್ರಿ, ಹುಳ ಮಾಡಿದ್ರಿ, ಅದೆಲ್ಲ ಲಾಸ್ ಆಯ್ತಾ? ಅದೆಲ್ಲ ಲಾಸ್ ಆಯ್ತು. ಮೂರು ಬೆಳೆ ಲಾಸ್ ಆದ್ರು. ಸೊ ಆನಂತರ ನೀವು ಸಾವಯವ ಹೋದಾಗ್ಲಿಂದ ಇವಾಗೆಲ್ಲ ಚೆನ್ನಾಗಿ ಬರಾಗುತ್ತೆ. ಸಾವಯವ ಅಂದ್ರೆ ಏನು ನೀವು ಕೊಡ್ತೀರಾ? ಓಕೆ, ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಸರ್ ಫಸ್ಟ್, ಆಮೇಲೆ ಈ ಪೋಷಣ ಅಂತ ಬರುತ್ತೆ ಸರ್, ಅದನ್ನ ಎಲೆಗಳಿಗೆ ಸ್ಪ್ರೇ ಮಾಡ್ತೀವಿ. ಅದೆಲ್ಲ ಈಗ ನಿಮಗೆ ಸುಲಭವಾಗಿ ಮಾರ್ಕೆಟಲ್ಲಿ ಸಿಗುತ್ತಾ? ಎಲ್ಲ ಮಾರ್ಕೆಟಲ್ಲಿ ಹತ್ತಿರದಲ್ಲಿ ಸಿಗುತ್ತಾ? ನೀವು ತುಂಬ ದೂರ ಹೋಗಿ ತರ? ಇಲ್ಲ ಹತ್ತಿರದಲ್ಲಿ. ನಿಮಗೆ ಬಿಡುವುದಾಗ ಹೋಗಿ ತಗೊಂಬಂದು ಸ್ಪ್ರೇ ಮಾಡಿ ಇದು ಮಾಡೋದು. ಈಗ ನಿಮಗೆ ನೀವು ತರಕಾರಿಗಳಿಗೆಲ್ಲ ಹಾಕ್ತಾ ಇದ್ರಲ್ಲ ರಾಸಾಯನಿಕ ಒಳಸುರಿಗಳು, ಔಷಧಿ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಅದಕ್ಕಿಂತ ವೆಚ್ಚ ಈಗ ಕಡಿಮೆ ಅನಿಸ್ತದ? ಕಡಿಮೆ ಸರ್, ಕಡಿಮೆ ಇದೆ. ಇದು ಒಂದು ಸರಿ ಹಾಕಿದ್ರೆ 20 ವರ್ಷ ಬರುತ್ತೆ. ಒಂದು ಸರಿ ಇಪ್ಪನೇರಳೆ ನಾಟಿ ಮಾಡಿದ್ರೆ 20 ವರ್ಷ ಬರುತ್ತೆ. 20 ವರ್ಷದವರೆಗೂ ನೀವು ರೇಷ್ಮೆ ಬೆಳೆಯಬಹುದು ಸರ್. ಅದೇ ಗಿಡ 20 ವರ್ಷದವರೆಗೂ ಮತ್ತೆ ಅವುಗಳನ್ನ ನಾಟಿ ಮಾಡೋದು ಏನಾಗತ್ತೆ? ಆಗತ್ತೆ ಇರಲ್ಲ. 20 ವರ್ಷ ಆದ್ಮೇಲೆ ಸಂಪೂರ್ಣ ತೆಗಿಬೇಕು ಮತ್ತೆ ಬೇರೆ ಮಾಡಿ. ಈಗ ನಾನು ಗಮನಿಸಿದ ಹಾಗೆ ಹಗರಿಬೊಮ್ಮನಹಳ್ಳಿ ತಾಲೂಕು ಮತ್ತು ಈ ಕೂಡ್ಲಿಗೆ ತಾಲೂಕು ಎಲ್ಲವೂ ಸಹಿತ ಒಣ ಪ್ರದೇಶಗಳು, ಹೆಚ್ಚು ಮಳೆ ಬರೋದೇ ಇಲ್ಲ. ಸೊ ಈ ನೀರಿನ ಮೂಲಗಳು ಹೇಗಿದೆ? ನಿಮಗೆಲ್ಲ ನೀರು ಬೇಕಲ್ವ? ಅದಕ್ಕೆಲ್ಲ ನೀರು ಇರಬೇಕು ಸರ್. ಹೇಗಿದೆ ನೀರಿಂದ? ನಮಗೆ ಬೋರ್ವೆಲ್ ಆಯ್ತು ಸರ್. ಬೋರ್ವೆಲ್ ಇದೆ. ಕೊಳವೆ ಬಾವಿ ಹಾಕ್ಸಿದ್ರಿ? ಕೊಳವೆ ಹಾಕ್ಸಿದೆ ಸರ್. ಡ್ರಿಪ್ ಮಾಡಿದೀವಿ, ಹನಿ ನೀರಾವರಿ ಮಾಡ್ಕೊಂಡಿದ್ದೀವಿ. ನೀರಿನ ಮಿತ ಬಳಕೆಯನ್ನು ನೀವು ಮಾಡ್ತೀರಿ? ಮಾಡ್ತಾ ಸರ್. ಈಗ 1 ಎಕರೆಗೆ ಆಗದೆ 2 ಎಕರೆ ಆಗ್ತದೆ ಸರ್. ನೀರು ಕಟ್ಟಿದ್ರೆ 1 ಎಕರೆ ಆಗ್ತೈತಿ. ಅದೇ ಡ್ರಿಪ್ ನಾವು ಹನಿ ನೀರಾವರಿ ಮಾಡಿದ್ರೆ 2 ಎಕರೆ ಸುಮ್ಮನೆ ವೇಸ್ಟ್ ಆಗಿಬಿಡ್ತೈತಿ. ವೇಸ್ಟ್ ಆಗಿ ಕಟ್ಟೋದು, ಹರಿಸೋದು, ಕಾಲುವೆ ತರ ನೀರು ಬಿಡೋದು, ಬಿಡೋದೆಲ್ಲ ನೀರು ವೇಸ್ಟ್ ಆಗ್ತದೆ. ಈಗ ನೀವು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ರಿ, ಆ ಡ್ರಿಪ್ ಇರಿಗೇಷನ್ಗೆ ತುಂಬಾ ಖರ್ಚಾಗ್ತದ? ಎಲ್ಲ ರೈತರು ಅದನ್ನ ಮಾಡ್ಲಿಕ್ಕೆ ಮುಂದಾಗಲ್ಲ. ಇಲ್ಲ, ಗವರ್ಮೆಂಟ್ ಕೊಡ್ತಾ ಇದೆ, ಸರ್ಕಾರನೇ ಅದಕ್ಕೆ ಸಹಾಯಧನ ಕೊಡ್ತಾರೆ. ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ತಗೊಳ್ತಾರೆ? ಎಕರೆಗೆ 60% ಕೊಡ್ತಾರೆ ಸರ್. ಅಂದಾಜು ನಿಮ್ಗೆ ಎಷ್ಟು ಖರ್ಚು ಬರ್ತದೆ? ಈಗ ನಿಮ್ 3.5 ಎಕರೆ ಇಪ್ಪನೇರಳೆ ಬೆಳೀತಿದ್ರೆ ಅದಕ್ಕೆ ಡ್ರಿಪ್ ಇರಿಗೇಷನ್ ಮಾಡ್ಬೇಕು, ಹನಿ ನೀರಾವರಿ ಮಾಡ್ಬೇಕಂದ್ರೆ ಎಷ್ಟು ಖರ್ಚು ಬರ್ತದೆ? 1.5 ಲಕ್ಷ ಬರ್ಬೋದು. 1.5 ಲಕ್ಷಕ್ಕೆ 60% ಕೊಡ್ತಾರೆ ಸರ್ಕಾರ. ಸರ್ಕಾರ ಸಹಾಯಧನ ಇನ್ನುಳಿದ್ರೆ ನೀವು ಮೂರುವರೆ ಎಕರೆಗೂ ಹನಿ ನೀರಾವರಿ ಮಾಡ್ತಾರೆ. ಹನಿ ನೀರಾವರಿ ಮಾಡಿದ್ರೆ ಈಗ ನೀರು ನಿಮಗೆ ಮಿತವಾಗಿ ಹೋಗುತ್ತೆ ಸರ್. ಎಲ್ಲೂ ವೇಸ್ಟ್ ಆಗೋದಿಲ್ಲ. ಗಿಡಕ್ಕೆ ಎಷ್ಟು ಬೇಕು ಅಷ್ಟು ನೇರವಾಗಿ ಬೇರಿಗೆ ಹೋಗುತ್ತೆ ಅದು. ಬೇರಿಗೆ ಹೋಗ್ತೈತಿ. ಓಹೋ, ಈಗ ನೀರಿನ ಮಿತ ಬಳಕೆ ಮಾಡ್ಕೊಂಡಿರೋದ್ರಿಂದ ನಿಮಗೆ ವರ್ಷಪೂರ್ತಿ ನೀರು ಇರ್ತದೆ ಸರ್. ಓಹೋ. ಸೊ ಈಗ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಕೊಂಡಿದ್ದೀರಿ? ಬಗೆಹರಿಸ್ಕೊಂಡಿದ್ದೀವಿ. ಮತ್ತೆ ತರಕಾರಿಗಳನ್ನ ಬೆಳೆಸ್ತಾ ಇರುವಾಗ ರಾಸಾಯನಿಕ ಒಳಸುರಿಗಳನ್ನೆಲ್ಲ ಕೊಡ್ತಿದ್ರಿ, ಅದು ಖರ್ಚು ಹೆಚ್ಚಾಗ್ತಾ ಇತ್ತು. ಈಗ ಅದರಿಂದ ಖರ್ಚು ಕಡಿಮೆ ಮಾಡಿ ಸೊ ಈಗ ನಿಮಗೆ ರೇಷ್ಮೆ ಬೆಳೆಗೆ ಸುಗಮದ ದಾರಿಯನ್ನು ಹಾಕೊಂಡಿದ್ರಿ. ಈಗ ನೀವು ರೇಷ್ಮೆ ಮೊಟ್ಟೆಗಳನ್ನೆಲ್ಲ ಎಲ್ಲಿಂದ ತರ್ತೀರಿ? ನಾವು ಕೂಳಿಗಳಿಂದ ತರ್ತೀವಿ ಸರ್. ಆಮೇಲೆ ಇಲ್ಲ ತಮ್ರಳ್ಳಿ ಅಂತ ಐತೆ ಸರ್, ಚಾಕಿ ಸೆಂಟರ್, ಅವ್ರು ಕೊಡ್ತಾರೆ. ಅಲ್ಲಿ ಹೇಗೆ ಅದು ನೀವು ಯಾವ ಪ್ರಮಾಣದಲ್ಲಿ ಅದಕ್ಕೆ ಯಾವ ಬೆಲೆ ಕೊಡ್ತಿರ್ತೀರಿ? ಹೇಗೆ ಅವರು ಮೊಟ್ಟೆ ತೊಗೊಂಬಂದು ಚಾಕಿ ಮಾಡ್ತಾರೆ ಸರ್. ಚಾಕಿ ಮಾಡಿ ನಮಗೆ 7 ರಿಂದ 8 ದಿನಕ್ಕೆ ತೊಗೊಂಬಂದು ಕೊಡ್ತಾರೆ. ಫಸ್ಟ್ನೇ ಜ್ವರ, ಎರಡನೇ ಜ್ವರ ಬೋಗಿನ ತೊಗೊಂಬಂದು ಕೊಡ್ತಾರೆ ಸರ್ ಅವರು. ಓಹೋ. ಈ ಜ್ವರ ಅಂದ್ರೆ ಏನು? ಜ್ವರ ಅಂದ್ರೆ ಪರಿ ಬಿಡ್ತದೆ. ಅದು ಅದ್ರ ವಿಕಾಸ, ಅದು ವಿಕಾಸ, ರೇಷ್ಮೆ ಹುಳುವಿನ ವಿಕಾಸ ಆಗುವಂತದ್ದು. ಬೆಳವಣಿಗೆ ಹಂತಗಳು 4 ಹಂತ ಇರುತ್ತೆ ಸರ್. 4 ಹಂತ ಇರ್ತದೆ. ಈಗ ನಿಮ್ಗೆ ಅಲ್ಲಿ ಒಂದ್ ಹಂತ ಮುಗಿಸಿ ಎರಡನೇ ಹಂತಕ್ಕೆ ಹೋದಾಗ ತಗೊಂಡ್ಬಂದು ಕೊಡ್ತಾರೆ. ತಗೊಂಡ್ ಬರ್ತೀರಿ ನಾವು, ಮತ್ತೆ 3 ಹಂತ ಮುಗಿಸಿಬಿಟ್ರೆ ಆಯ್ತು ಸರ್. ಈಗ ರೇಷ್ಮೆ ಹುಳುಗಳಿಗೆ ರೇಷ್ಮೆ ಮನೆ ಮಾಡ್ಕೊಂಡಿದ್ರಿ ಹೌದಲ್ವಾ? ಅದರ ಆರೈಕೆ ತುಂಬಾ ಮುಖ್ಯ. ಅದು ಯಾವುದೇ ಬ್ಯಾಕ್ಟೀರಿಯಾಗಳು ಬರೋಂಗಿಲ್ಲ, ಹೊರಗಿನ ಯಾವುದೇ ಹುಳ ಉಪ್ಪಡೆಗಳು ಅದರ ಒಳಗಡೆ ಹೋಗಂಗಿಲ್ಲ. ಹೇಗೆ, ಏನೇನು ಮಾಡಿದ್ರಿ ನೀವೆಲ್ಲ ಅದಕ್ಕೆ? ಸರ್, ಮನೆ ಕಟ್ಟಿದ್ವಿ, ಕಿಟಕಿಗೆಲ್ಲ ಜಾಲ್ರೆ ಹಾಕ್ಸಿದ್ವಿ. ಬೇಸಿಗೆಗೆಲ್ಲ ಗೋಣಿ ತೊಟ್ಟು ಇಳೆಬಿಟ್ಟು ಅದಕ್ಕೆಲ್ಲ ನೀರು ಸ್ಪ್ರೇ ಮಾಡ್ತಾ ಇರ್ತೀವಿ. ವಾತಾವರಣ ಟೆಂಪರೇಚರ್ ಕರೆಕ್ಟ್ ಇಟ್ಕೊಂಡಿರೋ ಎಷ್ಟಿರ್ಬೇಕು ಏನಂತ ನಿಮ್ಗೆ ಅಂದಾಜ್ ಇಟ್ಟಿವಿ. ಹಂಗ ಅಂದಾಜ್ ಮೇಲೆ ಮತ್ತೆ ಆಂಟಿ ಬ್ಯಾಕ್ಟೀರಿಯಾ ಅಂದ್ರೆ ನೀವು ಯಾರ ಮನುಷ್ಯರು ಹೊರಗಡೆ ಹೋಗೋದಾಗ್ಲಿ ಬಾಗಿಲ ಮುಂದೆ ನಾವು ಒಂದು ಮಾಡಿರ್ತೀವಿ ಸರ್, ಬಾನಿ ಮಾಡಿದಂಗ. ಅಲ್ಲಿ ಬ್ಲೀಚಿಂಗ್ ಪೌಡರ್ ಅಂತ ಹಾಕಿ ನೀರಲ್ಲಿ ಕಲಸಿ ಅದ್ರಲ್ಲಿ ಕಾಲಿಟ್ಟು ಒಳಗೆ ಹೋಗ್ತಾರೆ. ಯಾರೇ ಒಳಗೆ ಹೋದ್ರು ಅದರಲ್ಲಿ ಕಾಲಿಟ್ಟು ಒಳಗೆ ಹೋಗಬಾರ್ದು. ಅಂದ್ರೆ ಕಾಲಿಗೆ ಅಂಟಿಕೊಂಡ್ರೆ ಯಾವುದೇ ಕ್ರಿಮಿಕೀಟಗಳು ಬ್ಯಾಕ್ಟೀರಿಯಾಗಳು ಒಳಗಡೆ ಹೋಗಂಗಿಲ್ಲ ಸರ್. ಬ್ಲೀಚಿಂಗ್ ಪೌಡರ್ ಯಾವಾಗ್ಲೂ ನೀರಲ್ಲಿ ಇರ್ತದೆ? ಯಾವಾಗ್ಲೂ ನೀರಲ್ಲಿ ಇರ್ತದೆ. ನೀವೇ ಕೆಲಸ ಮಾಡೋದ್ರಿಂದ ಅಲ್ಲಿ ಕಾಲಿಟ್ಟು ಹೋಗ್ತೀವಿ ಸರ್. ಓಹೋ. ಸೊ ಅದು ಸುರಕ್ಷಿತ? ಈಗ ಸುರಕ್ಷಿತ. ಅದನ್ನ ಒಳಗಡೆ ತೊಳೆಯೋದು ಅದು ಇದು ಯಾವಾಗ ಮಾಡ್ತೀರಿ? ಏನು ಈಗ ಮೊಟ್ಟೆ ತಗೊಂಬಂದಿಂದ ನಾವು ತೆಗೆದಿಂದ 3 ಸರಿ ತೊಳಿತೀವಿ ಸರ್ ಮನೇನ. ಮೊದಲು ಒಂದ್ಸರಿ ತಪ್ಪಲ ಕಟ್ಟಿಗೆ ಇದ್ದಾಗ ಒಂದ್ಸರಿ ಸ್ಪ್ರೇ ಮಾಡ್ತೀವಿ ಬೆಡ್ಡಿಗೆಲ್ಲ, ಅದನ್ನೆಲ್ಲ ಕಿತ್ತಾಕಿ ಆಮೇಲೆ ಮತ್ತೆ ಮನೆಗೆ ಒಂದ್ಸರಿ ಸ್ಪ್ರೇ ಮಾಡಿ ಎಲ್ಲ ಕ್ಲೀನಾಗಿ ಮನೆಯೆಲ್ಲ ತೊಳೆದು ಮತ್ತೆ ಒಂದ್ಸರಿ ಹುಳ ಬರೋದು 3-4 ದಿನ ಮುಂಚೆನೆ ಸ್ಪ್ರೇ ಮಾಡ್ತೀವಿ. ಓ, ಈಗ ನೀವೇನು ರೇಷ್ಮೆ ಹುಳುಗಳನ್ನು ಹಾಕ್ತಿರಲ್ವಾ, ಏನೇನು ಬಳಸ್ತೀರಿ ಕೆಳಗಡೆ? ಕೆಳಗಡೆ ಬಲಿ ಹಾಕಿದ್ವಿ ಸರ್ ನಾವು. ವೈರಿನ ಬಲೆ ಇರ್ತದೆ ಸರ್ ಅದ್ರ ಮೇಲೆ ಬೆಡ್ಡಿಗೆ, ಅದ್ರ ಮೇಲೆ ಪೇಪರ್ ಹಾಕ್ತೀವಿ, ಪೇಪರ್ ಹಾಕಿ ಅದ್ರ ಮೇಲೆ ಹುಳ ಹಾಕ್ತೀವಿ, ಹುಳ ಹಾಕ್ತೀರಿ ಎಲೆಗಳನ್ನ. ಇದು ರಂಬೆ ಪದ್ಧತಿಯಿಂದ ರಂಬೆ ಪದ್ಧತಿ ಸರ್, ರಂಬೆನೆ ತಂದು ಹಾಕಿಬಿಡ್ತೀವಿ, ರಂಬೆನೆ ತಂದು ಹಾಕ್ಬಿಡುತ್ತೆ ಸರ್, ಗಿಡನ ಕಟ್ ಮಾಡೋದು, ಕ್ವಾಲಿಗಳು ತಂದು ಹಾಕ್ಬಿಡುತ್ತೆ. ಆಮೇಲೆ ಈ ಸುಣ್ಣ ಪೌಡ್ರ್ ಬಳಸ್ತಾರೆ ರೇಷ್ಮೆ ಬೆಳೆಗರು, ಎದಕ್ಕೆ ಬಳಸ್ತೀರಿ ಅದು? ಏನು ಅದು ಜ್ವರ ಬಂದವಂತೀವಲ್ಲ ಸರ್, ಅದು ಸ್ಟಾಪ್ ಮಾಡೋಕ್ಕೆ, ತಪ್ಪಲೆ ತಿನ್ಬಾರ್ದು, ಅದು ತಪ್ಪಲೆ ಎಲ್ಲ ಡ್ರೈ ಆಗಕ್ಕೆ ಬಳಸ್ತೀರಿ? ಬಳಸ್ತೀವಿ ಸರ್, ತಪ್ಪಲೆ ಎಲ್ಲ ಅದು ಹಸಿ ಇರಬಾರ್ದು ಬೆಡ್ ಅಂತಂದು, ಒಣಗ್ಬೇಕು ಸರ್ ಅದೆಲ್ಲ. ಪ್ರತಿ ಹಂತದ ಜ್ವರಕ್ಕೂ ನೀವು ಆ ರೀತಿ ಮಾಡಿ, ಅದನ್ನ ಆ ಥರ ಮಾಡ್ಲೇಬೇಕು ಸರ್. ಅಂದ್ರೆ ಆ ತಪ್ಪಲ ತೆಗೆದು ಬಿಡ್ತೀರಾ ನೀವು? ತಪ್ಪಲ ತಗಂಗಿಲ್ಲ ಸರ್, ಅದೇ ಬಿಡ್ತೀರಿ, ಅದು ಹಂಗೆ ಬಿಟ್ರಿ, ಒಣಗಿದ್ರೆ ತಿನ್ನಂಗಿಲ್ಲ, ಒಣಗಿದ್ರೆ ಅದನ್ನ ತಿನ್ನಂಗಿಲ್ಲ, ಅದು ತಿನ್ಬಾರ್ದು ಅಂತಂದ್ರೆ ಬಿಡ್ಬಿಡಾದ ಸರ್. ಅದು ಸುಣ್ಣ ಹೊಡಿತೀರಿ, ಸುಣ್ಣ ಪೌಡರ್ ಹಾಕ್ತೀರಿ? ಸುಣ್ಣ ಪೌಡರ್ ಎಲ್ಲ ಸ್ಪ್ರೇ ಮಾಡ್ತೀವಿ ಸರ್. ಅದಕ್ಕೆ ಎಲೆ ಒಣಗೋಗ್ಬಿಡ್ತದ? ಎಲೆ ಒಣಗೋಗ್ಬಿಡ್ತೀವಿ, ಆಮೇಲೆ ಅದು ತಿನ್ನಲ್ಲ ಸರ್, ಮತ್ತೆ ಪರಿ ಎಲ್ಲ ಬಿಚ್ಚತೈತೆ ಸರ್ ಜ್ವರದಿಂದ ಎದ್ಮೇಲೆ, ಅದಕ್ಕೆ ಅಂಕುಶ ಅಂತ ಬರುತ್ತೆ ಸರ್, ಅಂಕುಶ ಸ್ಪ್ರೇ ಮಾಡ್ತೀವಿ, ಕೆಜಿ ಪ್ಯಾಕೆಟ್ ಬರ್ತದೆ ಸರ್ ಅವು, ಅವನ್ನೆಲ್ಲ ಸ್ಪ್ರೇ, ಅದನ್ನ ಸ್ಪ್ರೇ ಮಾಡಿಂದ ತಪ್ಪಲ ಅರ್ಧ ತಾಸು ಬಿಟ್ಟು ತಪ್ಪಲ ಕೊಡೋದವ. ಸೊ ಅಂದರೆ ರೇಷ್ಮೆ ಬೆಳೆಗಾರರಿಂದ ಸುಣ್ಣಗಾರರು ಸ್ವಲ್ಪ ಜೀವನ ನಡೀತದೆ ಅನ್ಸುತ್ತೆ ಸರ್. ಅಂದ್ರೆ ಒಂದು ಕಾಲಕ್ಕೆ ಅವ್ರು ತುಂಬಾ ಹೆಚ್ಚಿದ್ರು, ಅವ್ರ ಪಾಪ ಈಗ ಎಲ್ಲ ವೃತ್ತಿಗಳು ಪರ್ಯಟನ ಆದಾಗೆ, ಆಮೇಲೆ ಎಲ್ಲರೂ ಡಿಸ್ಟಂಪರ್ ಅದು ಇದು ಬಳಕೆ ಮಾಡ್ಲಿಕ್ಕೆ ಶುರು ಮಾಡಿದಾಗ್ಲಿಂದ ಹಳ್ಳಿಗಳಲ್ಲಿ ಸುಣ್ಣ ಮಾರಾಟಗಾರರು ಮಾಡುವಂತ ಜೀವನನೇ ಕಷ್ಟವಾಗಿದೆ. ಸುಣ್ಣ ನಮಗೆ ಈಗ ಬಟ್ಟಿ ಸುಣ್ಣನೇ ಬೇಕು, ಬೇರೆ ಬೇಕಾಗಿಲ್ಲ, ಬಳಸಲ್ಲ. ಸೊ ಈಗ ಅವರು ಸ್ವಲ್ಪ ಸುಧಾರಣೆ ಆಗ್ತಿದ್ರು ಅನ್ಸುತ್ತೆ. ನೀವ್ ಎಲ್ಲಿಂದ ತರ್ತೀರಿ ಸುಣ್ಣ ಎಲ್ಲ? ನಾವಲ್ಲಿ ಅಂಪಾಪಟ್ಟಣ ಅಲ್ಲಿದ್ದಾರೆ ಸುಣ್ಣಗಾರರು. ಓಹೋ, ಅದು ಅದೇ ಶುದ್ಧವಾದ ನಿಮ್ಗೆ ಬೆಳಕು ಚೆನ್ನಾಗೈತೆ ಸರ್ ಅದು. ಹಾಂ ಹಾಂ ಸರ್, ಈಗ ನಿಮ್ಮ ಅಂದರೆ ರೇಷ್ಮೆ ಬೆಳೆಗಾರರಿಂದ ಒಂದಿಷ್ಟು ಸುಣ್ಣಗಾರಿಗೂ ಒಂದಿಷ್ಟು ಜೀವನ ಶುರು ಆಗ್ತದೆ, ಪಾಪ ಒಂದಿಷ್ಟು ಅವ್ರಿಗೊಂದಿಷ್ಟು ಆದಾಯ ಬರ್ತದೆ. ಇದಲ್ದೇ ಈಗ ನಿಮಗೆ ರೇಷ್ಮೆ ಮಾರುಕಟ್ಟೆ, ಮಾರುಕಟ್ಟೆ ನಮಗೆ ದೂರ ಸರ್, ಮಾರುಕಟ್ಟೆನ ರಾಮನಗರ ಹೋಗ್ಬೇಕು ಸರ್, ಅಲ್ಲಿ ಬೆಂಗಳೂರು ಹತ್ರ, ಬೆಂಗಳೂರು ಹತ್ರ. ಹ್ಞೂ ಹ್ಞೂ, ಅದೇ ದೂರ ನಮಗೆ. ಹೇಗಿದೆ ಬೆಲೆ? ಹೇಗಿದೆ ಬೆಲೆ? ಎಲ್ಲ ಚೆನ್ನಾಗಿದೆ ಸರ್ ಇವಾಗ. ಹೋದ ಸರ ಕಡಿಮೆ ಆಗಿಬಿಟ್ಟಿದೆ ಸರ್, ಈಗ ಒಂದು 5-6 ತಿಂಗಳ ಕೆಳಗಡೆ ಎಲ್ಲ 200-220-250 ತನಕ ಆಗಿಬಿಡುತ್ತೆ ಸರ್. ಒಂದು ಕೆ ಜಿ ಗೂಡಿಗೆ ನಾವು ಖರ್ಚು ಮಾಡೋದೆಲ್ಲ ಲೆಕ್ಕ ಇಟ್ಟರೆ 200-220 ರೂಪಾಯಿ ಒಂದು ಕೆ ಜಿಗೆ ನಾವು ಖರ್ಚು ಮಾಡಿ ಖರ್ಚು ಮಾಡ್ತೀರಿ. ಹ್ಞೂ ಸರ್. ಈಗ ಹೆಂಗಿದೆ ಬೆಲೆ? ಈಗ 450 ಮೇಲೆ ಇದೆ ಸರ್. ಅಂದರೆ 200 ಇಳಿತದ? ಕೆಲವು ಸಲ ಇಳಿತದೆ. ಓಹೋ, ಹಂಗೆ ಇಳಿದಿತ್ತು ಯಾವಾಗಾದ್ರೂ? ಹ್ಞೂ ಇಳಿದಿತ್ತು ಸರ್. ಎಷ್ಟು ಸಲ ಹಂಗಾಗಿತ್ತು? ನಿಮ್ದು 2 ಸರಿ ಆಗಿತ್ತು ಸರ್. ಸೊ ಆಗ ಲಾಸೇ ಅದು? ಹ್ಞೂ ಸರ್, ಲಾಸ್. ನಾವು ಮಾಡಿದ ಖರ್ಚು ಅಷ್ಟೇ ಬರ್ತದೆ ಸರ್. ಓಹೋಹೋ, ಈಗ ನೀವು ರಾಮನಗರಕ್ಕೆ ಹೋಗ್ತೀರಿ, ಒಂದು ಅವಧಿಗೆ ಎಷ್ಟು ಬರ್ತದೆ ಈಗ ನಿಮಗೆ ರೇಷ್ಮೆ ಗೂಡು? ನಾವು 250 ಮೊಟ್ಟೆ ಹಾಕಿದ್ರೆ 180-200 ಕೆಜಿ ತನ ಬರುತ್ತೆ. 180-200 ಕೆಜಿ ತನ ಬರುತ್ತೆ ಸರ್. ಅಂದ್ರೆ 100 ಮೊಟ್ಟೆಗೆ 70-80% ಬರುತ್ತೆ. ಅದನ್ನೆಲ್ಲ ಎದರಲ್ಲಿ ಕಟ್ಕೊಂಡು ಹೋಗ್ತೀರಿ ಗೂಡು? ಇಲ್ಲ ಇಲ್ಲ ಸರ್, ಚೀಲದಲ್ಲಿ ಹಾಕೊಂಡು ತೊಗೊಂಡು ಚೀಲದಲ್ಲಿ ತೊಗೊಂಡು ಮತ್ತೆ ಆಟೋ ಮಾಡಿರ್ತೀವಿ ಸರ್ ನಾವು, 4-5 ಮಂದಿ ಕಾಲ್ತು ರಾಮನಗರಕ್ಕೆ ಹೋಗಿ ಮಾರ್ಕೊಂಡು ತೊಗೊಂಡ್ಬರ್ತೀವಿ. ಈಗ ನೀವು ಈಶಣ್ಣ ಹೇಳಿ, ಈಗ ನೀವು ಇದನ್ನ ಒಬ್ಬರೇ ಮಾಡ್ತಿದ್ದೀರಾ ಅಥವಾ ಸೇರ್ಕೊಂಡು ಮಾಡ್ತಿದ್ದೀರಾ, ಹೇಗೆ? ಇಲ್ಲ ಸರ್, ನಾವು ನಮ್ಮ ಅಣ್ಣ ತಮ್ಮಳು ಇಬ್ಬರದಾರ ಸರ್, ಅವರು ಪಾರ್ಟ್ನರ್ ಮೇಲೆ ಮಾಡ್ತಾ ಇದ್ದೀವಿ. ಓ, ಅಂದರೆ ಎಲ್ಲರೂ ಖರ್ಚು ವೆಚ್ಚಗಳನ್ನು ಹಂಚ್ಕೊಳ್ತೀರಿ? ಹಂಚ್ಕೊಂಡು ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೀರಿ? ಒಬ್ಬರೇ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ನಿಮಗೆ? ಆಗ್ತದೆ ಸರ್. ದುಡ್ಡು ಬೇಕು? ದುಡ್ಡು ಬೇಕು. ಸ್ಟಾರ್ಟಿಂಗ್ ಲಕ್ಷ ರೂಪಾಯಿ ಬೇಕು ಸರ್, ಮೂಲ ಬಂಡವಾಳ ಬೇಕಷ್ಟು. ಆಯ್ತು ಸರ್. ಆರಂಭದಲ್ಲಿ ಒಬ್ಬ ಯುವಕ, ಉತ್ಸಾಹ ಯುವಕ, ರೇಷ್ಮೆಗೆ ನಾನು ಬೆಳಿಬೇಕು, ಚೆನ್ನಾಗಿ ಜೀವನ ಸುಧಾರಿಸ್ಕೋಬೇಕು ಅಂದ್ರೆ ಆರಂಭದಲ್ಲಿ ಒಂದು 4-5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಜೀವನ ಪೂರ್ತಿ 20 ವರ್ಷ ಏನು 20 ವರ್ಷ ಚಿಂತೆ ಇಲ್ದಂಗೆ ಬದುಕ್ಬೋದು. ಓಹೋ, ಈಗ ನೀವು 3-4 ಜನ ಸೇರ್ಕೊಂಡು ಮಾಡ್ತಾ ಇದ್ದೀರಿ? ಸೇರ್ಕೊಂಡು ಮಾಡ್ತೀವಿ. ಸಂಬಂಧಿಕರೇ ಆಗಿರೋದ್ರಿಂದ? ನಮ್ಮ ಅಣ್ಣರು ಸಂಬಂಧಿಕರೇ ಆಗಿರೋದ್ರಿಂದ ಮಾಡ್ತಾ ಇದ್ದೀವಿ. ಅಲ್ಲಿ ಹೆಚ್ಚು ಶ್ರಮ ಹಾಕೋರು ಅಲ್ಲಿ ಅಂದ್ರೆ ನಿಂದ್ರೋದು, ನೋಡ್ಕೊಳ್ಳೋದು ಎಲ್ಲ ಮಾಡ್ತಿರೋದು? ಇಲ್ಲ, ನಾವೇ ಮಾಡ್ತಾ ಇದ್ದೀವಿ. ನೀವು ಮಾಡ್ತಾ ಇದ್ದೀವಿ. ಸರಿ ಈಶಣ, ಈಗ ನಿಮಗೆ ಈ ರೇಷ್ಮೆ ಬೆಳೆ ಅಥವಾ ಈ ರೇಷ್ಮೆ ಬೆಳೆಗೆ ಬಂದಾಗಿನಿಂದ ನಾನು ಸ್ವಲ್ಪ ಸುಧಾರಿಸಿದ್ದೀನಿ ನಿಮ್ಮ ಜೀವನ ಮಟ್ಟ ಅಂತ ಅನಿಸ್ತಿದೆಯಾ? ಅನಿಸ್ತದೆ ಸರ್. ಓಹೋ, ತರಕಾರಿಗಿಂತ ಚೆನ್ನಾಗೈತೆ ಅಂತ ಅನಿಸ್ತದೆ ಸರ್. ತರಕಾರಿ ಬೆಳೆಗಾರಿಗಿಂತಲೂ ನೀನು ಸುಧಾರಿಸಿದಿರಿ ಅಂತ ಸ್ವಲ್ಪ. ಈಗ ನೀವು ರಾಸಾಯನಿಕ, ಒಬ್ಬ ರೈತರಿಗೆ 2.5-3 ಎಕರೆ ಇದ್ರೆ ಜೀವನ ಆರಾಮ ಮಾಡಬಹುದು. ಆರಾಮ ಮಾಡಬಹುದು ಅಂದ್ರೆ ಸ್ವಲ್ಪ ಭೂಮಿ ಇರೋರು ಮಾಡ್ಲಿಕ್ಕೆ ಆಗಲ್ಲ ಅಂತಾರೆ. ಇದರಲ್ಲಿ 2 ಎಕರೆ ಅಂತ ಬೇಕು ಸರ್. 2 ಎಕರೆ ಮಿನಿಮಮ್ ಬೇಕು? ಬೇಕು ಸರ್. 2 ಎಕರೆ ಇದ್ರೆ 1 ಎಕರೆಗೆ 200-250 ಮಟ್ಟಿ ಮೇಯಿಸ್ಬೋದು ಸರ್. ಓಹೋಹೋ, ಅಂದ್ರೆ ಅದು ಒಂದು 3 ವರ್ಷ ಆಗಿಂದ ಅಷ್ಟು ತಪ್ಪಲ ಬರ್ತದೆ ಸರ್. ಒಳ್ಳೆ ಈಶಣಿಗೆ ನಿಮ್ಗೆ ಎಷ್ಟು ವರ್ಷ ವಯಸ್ಸು ಈಗ? 42. 42 ವರ್ಷ. ಎಷ್ಟು ಜನ ಇದ್ದಾರೆ ಮಕ್ಕಳು ನಿಮಗೆ? ನಮಗೆ 3 ಮಕ್ಕಳು ಇದ್ದಾರೆ. ಏನೇನು ಮಾಡ್ತಾ ಇದ್ದಾರೆ? ಒಬ್ಬತ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಸರ್, ಒಬ್ಬತ್ ಫಸ್ಟ್ ಇಯರ್ ಸೈನ್ಸ್ ಓದ್ತಾ ಇದ್ದಾನೆ, ಒಬ್ಬತ್ತು 9th class ಓದ್ತಾ ಇದ್ದೆ. ಅಂದ್ರೆ ನೀವು ಅಣ್ಣ ತಮ್ಮದ್ರೆಲ್ಲ ಕೂಡಿದೀರಾ? ಇಲ್ಲ ಸರ್, 4 ಜನ ಅಣ್ಣ ತಮ್ಮ ಸರ್. ನಾವು 4 ಜನ ಬೇರೆ ಬೇರೆ ಬೇರೆ ಬೇರೆ ಇದ್ರಿ. ಯಾವಾಗ ಎಷ್ಟು ವರ್ಷ ಆಯ್ತು ಬೇರೆ ಬೇರೆ ಆಗಿ? ನಾವು ಬೇರೆ ಬೇರೆ ಆಗಿ ಒಂದು 8-10 ವರ್ಷ ಆಯ್ತು. ಸೊ 8-10 ವರ್ಷದಿಂದ ನೀವು ಕೃಷಿಯಲ್ಲಿನೇ ನೀವು ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡಾಗ ಈ ಕೃಷಿಯಿಂದನೇ ಒಬ್ಬ ರೈತ ನೆಮ್ಮದಿಯಿಂದ ಬದುಕಬಹುದು ಅಂತ ಅನಿಸಿದೆ? ಅನಿಸ್ತದೆ ಸರ್. ಕೃಷಿಯಿಂದ ಮಾಡ್ಬೋದು, ರೇಟ್ ಸಿಕ್ಕಿದ್ರೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಲಿಕ್ಕೆ ದುಡ್ಡು ಬೇಕು, ಅವರನ್ನ ಒಂದಿಷ್ಟು ಎತ್ತರಕ್ಕೆಲ್ಲ ಬೆಳೆಸೋದಕ್ಕೆ, ಶೈಕ್ಷಣಿಕವಾಗಿ ಅವ್ರಿಗೆ ಬೇಕು ಬೇಡಗಳನ್ನೆಲ್ಲ ಅಗತ್ಯಗಳನ್ನು ಪೂರೈಸೋದಕ್ಕೆ ಒಬ್ಬ ಸಾಮಾನ್ಯ ಒಬ್ಬ ರೈತನಿಂದ ಸಾಧ್ಯ ಆಗ್ತದೆ. ಸರ್ ಅಂದ್ರೆ ಈ ಸ್ವಲ್ಪ ಪ್ರೋಗ್ರೆಸಿವ್ ಆಗಿರ್ಬೇಕು ಅಂತ. ಸರ್, ಈಗ ನಿಮ್ಮ ಮಕ್ಕಳು ಇಂಜಿನಿಯರಿಂಗ್ ಎಲ್ಲ ಮಾಡ್ತಾ ಇದ್ದಾರೆ, ಅವರಿಗೆ ಈ ಕೃಷಿ ಬಗ್ಗೆ ಆಸಕ್ತಿ ಮೂಡಿಸೋ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರೆ ಅಥವಾ ಹೇಗೆ? ನೋಡ್ತೀವಿ ಸರ್, ಒಬ್ಬತ್ತಂತ ಮಾಡ್ಬೇಕಂತ ಮಾಡಿದ್ವಿ ಸರ್. ಯಾರು ಚೆನ್ನಾಗಿ ಹೋಗ್ತಾರೋ ಅವ್ರನ್ನ ಓದ್ಸದ್ ಸರ್, ಒಬ್ಬತ್ತ ಮಾಡ್ಬೇಕಂತ ಸರ್, ನೋಡ್ಬೇಕಂತ ಯೋಚನೆ ಮಾಡ್ಬೇಕಂತ. ಇಂಜಿನಿಯರಿಂಗ್ ಮಾಡ್ತಕ್ಕಂತ ಮಗ ಈಗ ಎಲ್ಲಿ ಓದ್ತಾರೆ? ಮೈಸೂರಲ್ಲಿ ಓದ್ತಾ ಇದ್ದಾರೆ. ಮೈಸೂರಲ್ಲಿ ಓದ್ತಾ ಇದ್ದಾರೆ. ಸಿವಿಲ್ ಇಂಜಿನಿಯರಿಂಗ್ ಮಾಡ್ಬೇಕು. ಇನ್ನು ಮುಗಿಲಿಕ್ಕೆ ಬಂದಿದೆಯಾ? ಇನ್ನ ಇಲ್ಲ ಸರ್, ಈಗ ಎರಡನೇ ವರ್ಷ ಸರ್. ಓಹೋ. ಈಶಣ್ಣ, ಇಷ್ಟೆಲ್ಲ ನೀವು ಅಂದರೆ ಮೊದಲು ತೋಟಗಾರಿಕೆ ಏನು ತರಕಾರಿಗೆ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ರಿ, ಆ ನಂತರದಲ್ಲಿ ಈಗ ರೇಷ್ಮೆ ಬೆಳೆಗೆ ಬಂದಿದ್ದೀರಿ, ಒಂದು ಗಟ್ಟಿ ನಿರ್ಧಾರ ಮಾಡಿಕೊಂಡು ಈಗ ನಿಮಗೆ ಒಂದು ರೀತಿಯಿಂದ ಭರವಸೆ ಮೂಡ್ತಾ ಇದೆಯಾ? ತರಕಾರಿ ಬೆಳೆಗಾರಿಗಿಂತ ನಾನು ಸ್ವಲ್ಪ ನನಗೊಂದು ಭರವಸೆ ಇದೆಯಪ್ಪ, ಇದರಲ್ಲಿ ಸೆಕ್ಯೂರ್ ಇದ್ದೀನಿ ಅಂತ ಅನಿಸುತ್ತೆ, ಭದ್ರತೆ ಇದೆ ಅಂತ ಅನಿಸುತ್ತೆ. ರೇಷ್ಮೆ ಬೆಳೆ ತರಕಾರಿಗಿಂತ ರೇಷ್ಮೆನ ನೋಡಿದರೆ ಚೆನ್ನಾಗಿ ಸರ್, ಇದು ಒಂಥರ ಸಂಬಳ ಇದ್ದಂಗೆ ಸರ್, ಇದು ನಾವು ನೌಕರಿ ಮಾಡಿದಂಗೆ ಸರ್. ನೌಕರಿ ಮಾಡ್ದಂಗೆ ಫಿಕ್ಸೆಡ್ ಸ್ಯಾಲ್ರಿ ಬಂದಂಗೆ ಸ್ಯಾಲ್ರಿ ಬರ್ತೈತೆ. ತರಕಾರಿಯಲ್ಲಿ ಹೇಳಕ್ಕಾಗಲ್ಲ ಸರ್, ಏರುಪೇರು ಆಗ್ಬಿಡ್ತದೆ. ಏರುಪೇರು ಆಗ್ಬಿಡುತ್ತೆ. ಬಂದ್ರೆ ಲಕ್ಷ ಬರ್ಬೋದು, ಇಲ್ಲಾಂದ್ರೆ 20,000 15,000 ಸರ್. ಮಾಡಿದ ಖರ್ಚು ಅಷ್ಟೇ ಬರೋದಲ್ಲ ಸರ್, ಇದು ಮಾಡಿದ ಖರ್ಚು ಸಹಿತ ಬರೋದಿಲ್ಲ, ಖರ್ಚು ಸಹಿತ ಬರಂಗಿಲ್ಲ ಸರ್. ಓಹೋ. ಇದು ಫಿಕ್ಸೆಡ್? ಇದು ಫಿಕ್ಸೆಡ್ ಸರ್, ಇದು. ಹಂಗಾಗಿ ರೇಷ್ಮೆಗೂ ಹೋದೆ ಸರ್. ಅಂದ್ರೆ ಈಗ ನಿಮ್ಮ ಕೃಷಿ ಕೆಲಸಕ್ಕೆ ಕುಟುಂಬದ ನಿಮ್ಮ ಮನೆಯವರು ಹೆಣ್ಮಕ್ಳೆಲ್ಲ ಸಹಕರಿಸ್ತಾರೆ? ಅವರು ಕೆಲಸ ಇರ್ತದೆ? ಅವ್ರು ಹೆಣ್ಮಕ್ಳು, ನಾವು ಮಾಡ್ತಾ ಇದ್ದೀವಿ ಸರ್, ಲೇಬರ್ ತಗೊಂಡು ಮಾಡ್ತಾ. ಅಂದ್ರೆ ಈಗ ನಿಮ್ಗೆ ಎಷ್ಟು ಜನ ಲೇಬರ್ ಬೇಕಾಗ್ತದೆ ಇದಕ್ಕೆಲ್ಲ, ರೇಷ್ಮೆ ಇದಕ್ಕೆಲ್ಲ? ಸ್ಟಾರ್ಟಿಂಗ್ ಇಬ್ಬರು ಇದ್ರೆ ಸಾಕು ಸರ್. ಒಂದು ವಾರ 8 ದಿನ 4-5 ಜನ ಬೇಕು ಸರ್. ಅಂದ್ರೆ ಯಾವ ಸಂದರ್ಭದಲ್ಲಿ? ಅದು ಲಾಸ್ಟ್ 4 ಜ್ವರ ಪಾಸ್ ಆಗಿಂದ ಅಂತೀವಲ್ಲ ಸರ್, 4 ಜ್ವರ ಎದ್ದಿಂದೆ 5-6 ಮಂದಿ ಬೇಕು ಸರ್. ಅಂದ್ರೆ ಅಷ್ಟು ಕೆಲಸ ಇರ್ತದೆ? ಫೋರ್ಸ್ ಇರ್ತದೆ. ಬೆಳಿಗ್ಗೆ ಸಾಯಂಕಾಲ ಕೆಲಸ ಇರ್ತದೆ ಸರ್. ಬಿಸಿಲು ಟೈಮ್ನಲ್ಲಿ ಆರಾಮ ಇರ್ಬೋದು ಸರ್. ತಪ್ಪಲ ತಂದು ಹಾಕ್ತಾ ಇರ್ಬೇಕು. ಎಷ್ಟು ಸಲ ಕೊಡ್ತೀರಿ ನೀವು ದಿನಕ್ಕೆ? ಅದಕ್ಕೆ ದಿನಕ್ಕೆ 2 ಸರಿ ಕೊಡ್ತಾ ಇದ್ದೀವಿ. ಬೆಳಿಗ್ಗೆ ಮತ್ತು ಸಾಯಂಕಾಲ. ಬೆಳಿಗ್ಗೆ ಹಾಕಿದ್ರೆ ಸಂಜೆವರೆಗೂ ತಿನ್ಕೊತ ಇರ್ತವೆ? ತಿನ್ಕೊತ ಇರ್ತದೆ. ಮತ್ತೆ ಸಂಜೆ ಹಾಕೋದು? ಮತ್ತೆ ಸಂಜೆ ಹಾಕಿದ್ರೆ ಬೆಳತನ. ರೇಷ್ಮೆ ಬೆಳೆಗಾರ ಸಾಮಾನ್ಯವಾಗಿ ಎಲ್ಲೂ ರಜೆ ತಗೊಳಕ್ ಸಾಧ್ಯ ಇಲ್ಲ? ಇಲ್ಲ ಸರ್, ಬಿಡು, ಎಲ್ಲೋ ಏನೋ ಫಂಕ್ಷನ್ ಹೋಗ್ಬೇಕು ಅಥವಾ ಎಲ್ಲೋ ಹೋಗ್ಬೇಕಂತ ಬಿಟ್ಟು ಹೋಗ್ಲಿಕ್ಕೆ. ಬೆಳಗ್ಗೆ 10-11 ಗಂಟೆಯಿಂದ ಸಾಯಂಕಾಲ 4 ಗಂಟೆಗೆ ಮನೆಯಲ್ಲಿ ಇರ್ಬೇಕು ಸರ್. ಇರ್ಲೇಬೇಕು, ಎಷ್ಟೇ ದೂರ ಹೋದ್ರು, ಎಷ್ಟೇ ದೂರ ಎಲ್ಲೇ ಹೋದ್ರು ಸರ್, ಅಲ್ಲಿ ಇರ್ಲೇಬೇಕು. ಇರ್ಲೇಬೇಕು ಸರ್. ಸರಿ, ಈಗ ನೀವು ಹಿಪ್ಪು ನೇರಳೆ ಬೆಳಿತಿದ್ರಿ ಅಂತ ಇಟ್ಕೊಳ್ಳಿ, ಅದೆಲ್ಲದೂ ಸಹಿತ ಸಾವಯವಗಳನ್ನ ನೀವು ಕೊಡ್ತಾ ಇದ್ದೀರಿ, ಆದ್ರೆ ಪಕ್ಕದಲ್ಲಿ ಯಾರೋ ಬೇರೆಯವರು ಏನೋ ಬೇರೆ ಬೆಳೆಗಳನ್ನ ಬೆಳೀತಿರ್ತಾರೆ, ಅವರು ರಾಸಾಯನಿಕ ಔಷಧಿಗಳನ್ನೆಲ್ಲ ಸಿಂಪರಣೆ ಮಾಡ್ತಿದ್ದಾರೆ, ಅದರಿಂದ ನಿಮ್ಗೆ ಏನಾದರೂ ತೊಂದರೆ ಆಗ್ತದೆ? ಈಗ ನಮಗೆ ತಪ್ಪಲಕ್ಕೆ ಸಿಡಿದ್ರೆ ಆ ರಾಸಾಯನಿಕ ನಮ್ಮ ಹುಳ ಸಾಯ್ತೇವೆ ಸರ್. ನೀವು ಏನು ಸೇಫ್ಟಿ ಪರದಿ ಕಟ್ತೇವೆ ಸರ್ ನಿಮ್ಮ ರೇಷ್ಮೆ ಬೆಳೆ? ನಮ್ಮ ರೇಷ್ಮೆ ಬೆಳೆ ಕಟ್ಕೋಬೇಕು ಸರ್. ನೀವು ಮಾಡ್ಕೊಂಡಿದ್ದೀರ ಈಗ ಅದು? ಇನ್ನ ಇಲ್ಲ ಸರ್, ನಾ ಮಾಡಿಲ್ಲ, ಮಾಡ್ಬೇಕಂತ ಮಾಡಿದ್ವಿ ಸರ್. ಮತ್ತೀಗ ಏನಾದರೂ ನಿಮ್ಗೆ ಅದು ರಾಸಾಯನಿಕ ಈಗ ಅಂತ ಯಾರು ಮಾಡಾರಿಲ್ಲ? ಮಾಡಿಲ್ಲ, ಮಾಡಿಲ್ಲ ಸರ್. ಹಾಗಾಗಿ ಪಕ್ಕಕ್ಕೆ ಮಾಡಿದ್ರೆ ನಾವು ಮಾಡಲೇಬೇಕು ಸರ್. ಮಾಡಲೇಬೇಕು, ಮಾಡಲೇಬೇಕು. ಸರಿ ಈಶಣ, ಈಗ ನೀವು ಮೊದಲು ತರಕಾರಿಗಳನ್ನು ಬೆಳೀತಿದ್ರಿ, ಆ ನಂತರ ರೇಷ್ಮೆ ಬೆಳೆಗೆ ಬಂದಿದ್ದೀರಿ, ಈಗ ಇದರಿಂದ ನಿಮ್ಮ ಕುಟುಂಬಕ್ಕೆ ಒಂದಿಷ್ಟು ಆರ್ಥಿಕ ಭದ್ರತೆ ಸಿಗ್ತಾ ಇದೆ ಅಂತ ನಿಮ್ಗೊಂದು ಭರವಸೆ ಸಿಕ್ಕಿದೆ? ಅನಿಸ್ತದೆ. ಈ ಭರವಸೆ ಹೀಗೆ ಮುಂದುವರಿಲಿ ಮತ್ತು ಇನ್ನಷ್ಟು ಉತ್ತರೋತ್ತರವಾಗಿ ನೀವು ಈ ರೇಷ್ಮೆ ಬೆಳೆಯಲ್ಲಿ ಅಧಿಕ ಲಾಭವನ್ನು ತೆಗೆದುಕೊಳ್ಳಿ, ನಿಮ್ಮ ಭಾಗದಲ್ಲಿ ನೀವು ಒಬ್ಬ ಮಾದರಿ ರೈತರಾಗಿ ಬೆಳೀಲಿ, ನಿಮ್ಮ ಕುಟುಂಬದ ಮಕ್ಕಳು ಎಲ್ಲರೂ ಉನ್ನತವಾಗಿ ಬೆಳೀಲಿ ಅಂತ ಆಶಿಸ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಈವರೆಗೆ ಹಗರಿಬೊಮ್ಮನಹಳ್ಳಿ ತಾಲೂಕು ಕೆಂಚಟನಹಳ್ಳಿ ಗ್ರಾಮದ ಈಶಣ್ಣ ಪಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಸೂರ್ಯ ಎಣೆಯಿಲ್ಲದ ಸಿರಿಯ